ಅಂಕೋಲಾ ಹಿಲ್ಲೂರಿನ ಮಂಜುನಾಥ್ ಮನೋಹರ್ ನಾಯ್ಕ್ ಇವರೊಂದಿಗೆ ಸಂದರ್ಶನ ಕೇಳಿ. ಮಂಜುನಾಥ್ ಮನೋಹರ್ ನಾಯ್ಕ್ ನಮ್ಮ ಜೊತೆಗಿದ್ದಾರೆ. ಹಿಲ್ಲೂರು ಗ್ರಾಮದವರು, ಅಂಕೋಲನ ತಾಲೂಕಿನಲ್ಲಿ ಬರುತ್ತೆ. ಒಬ್ಬ ಯುವಕ ಕೃಷಿಯನ್ನ ಹೇಗೆ ನೋಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಮಂಜುನಾಥ್, ಏನೇನ್ ಮಾಡ್ತಾ ಇದ್ರಿ ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ, ಎಷ್ಟು ಭೂಮಿ ಇದೆ? ಭೂಮಿ ಒಂದು 2.5 ಎಕರೆ ಇದೆ ಸರ್. ಅದರಲ್ಲಿ ನಾವು ಭತ್ತ ಸ್ವಲ್ಪ ಬೆಳಿತೀವಿ, ಹಾಗೆ ಕಬ್ಬು ಸ್ವಲ್ಪ ಬೆಳಿತೀವಿ, ಆಮೇಲೆ ಸ್ವಲ್ಪ ತೆಂಗು ಅಡಿಕೆ ಎಲ್ಲ ಇದೆ. ಜಾಯಿಗೆ ಗಿಡ ಒಂದು 20 ನೆಟ್ಟಿದ್ದೀನಿ. ಅದೊಂದು 2 ವರ್ಷ ಆಯಿತು ನೆಟ್ಟು, ಅದು 3 ವರ್ಷಕ್ಕೆ ಫಲ ಬರುತ್ತೆ. ಆಮೇಲೆ ಪಪ್ಪಾಯಿ ಗಿಡ ಸ್ವಲ್ಪ ನೆಟ್ಟಿದ್ದೀನಿ. ಆಮೇಲೆ ಜೇನು ಪೆಟ್ಟಿಗೆ ಒಂದು 15 ಇಟ್ಕೊಂಡಿದ್ದೀನಿ. ಇವೆಲ್ಲವೂ ಸ್ವಲ್ಪ ಸ್ವಲ್ಪ ಮಾಡಿರೋ ಅಥವಾ ಮಾರಾಟಕ್ಕೆ? ಮಾರಾಟಕ್ಕಾಗೆ ಮಾಡಿದ್ದು. ಬೇರೆಸಿನ ಗಿಡ ಒಂದು 2 ಮಾಡಿದ್ದೀನಿ. ಅದು ವರ್ಷಕ್ಕೊಂದ್ಸಲ ಆಗೋದು, ಅವಾಗ ಆದಾಗ ಒಂದು 5,000 ರೂಪಾಯಿ ಇನ್ಕಮ್ ಆಗುತ್ತೆ. ಯಾವ ಗಿಡ? ಬೇರಲ್ಸ್. ಆಮೇಲೆ ನುಗ್ಗೆ ಗಿಡ ಒಂದು 2 ಮಾಡಿದ್ದೀನಿ, ಅದ್ರದ್ದೊಂದು 2,000 ರೂಪಾಯಿ ಹಿಂಗಾಗತ್ತೆ. ಎಷ್ಟು ನುಗ್ಗೆ ಗಿಡ ಅದಾವು? ನುಗ್ಗೆ ಮರ 2 ಇದಾವೆ, ದೊಡ್ಡವು. ಫಾರಂ ಅಲ್ಲ ಇದು, ಊರ್ದು. ಅದೊಂದು 2 ಇದೆ. ಬೇರೆ ಮರ ಒಂದು 2 ಇದೆ. ಎಷ್ಟು ಕಾಯಿ ಕೊಡುತ್ತೆ ನುಗ್ಗೆ? ಅದು 500-600 ಕಾಯಿ ಮೇಲೆ ಬರುತ್ತೆ, ಉದ್ದುದ್ದ ಕಾಯಿ ಬರುತ್ತೆ. ಅದು ಬೇರಸು ಒಂದು 200 ಕಾಯಿ ಬೇನ್ ಬರುತ್ತೆ. ಪಪ್ಪಾಯಿ ಗಿಡದ್ದು ಜಾಸ್ತಿ ಬರಲ್ಲ, ಅದು ಹಿಂಗೆ ಒಂದೊಂದು ಮರಕ್ಕೆ ಒಂದು 20-30 ಕಾಯಿ ಬರುತ್ತೆ ಅಷ್ಟೇ. ಎಷ್ಟು ಗಿಡ ಅದು? 20 ಗಿಡ ಇದೆ. ಮನೆಗೆ ತಿಂದು ಉಂಡು ಆ ನಂತರ ಮಾರೋದನ್ನು? ಇಲ್ಲ, ಆ ತರ ಅಲ್ಲ. ಎಲ್ಲದಕ್ಕೂ ಬೇಕು, ಆದ್ರೂ ಇದ್ದು ಸೈಡ್ ನನಗಂತ ಹಿಂಗ್ ಸ್ವಲ್ಪ ಮಾರ್ಕೊಳ್ಳೋದು ಅಷ್ಟೆ. ಅದು ನಿರಂತರ ಆದಾಯ ಸ್ವಲ್ಪ ಕೈಯಾಗ ದುಡ್ಡು ಓಡಾಡುತ್ತಂತ. ಅದು ಬೆಂಗಳೂರಲ್ಲಿ ಇದ್ವಲ್ಲ ಅವಾಗ, ಇವಾಗ ಊರಿಗೆ ಬಂದ ಮೇಲೆ ಏನು ಇರೋದಿಲ್ಲ ಅಂತ ಸ್ವಲ್ಪ ಅದು ಇದು ಮಾಡ್ಕೊಂಡಿದ್ದೀನಿ ಅಷ್ಟೆ. ಬೆಂಗಳೂರಿಗೆ ಯಾಕೆ ಹೋಗಿದ್ದು? ಬೆಂಗಳೂರಿಗೆ ಅಂದ್ರೆ ಮನೇಲಿ ಅವಾಗ ಸ್ವಲ್ಪ ಇನ್ಕಮ್ ಕಡಿಮೆ ಇತ್ತು, ಅವಾಗ ಕಷ್ಟ ಇತ್ತು ಅಂತ ಹೋಗಿದೆ. ಒಂದು 7 ವರ್ಷ ಇದ್ದೆ. ಆಮೇಲೆ ಇವಾಗ ಲಾಕ್ಡೌನ್ಗಿಂತ ಒಂದು ಸ್ವಲ್ಪ ಮೊದಲು ಬಿಟ್ಟು ಬಂದೆ, ಬಾ ಅಂತ ಹೇಳಿದ್ರು ಸಾಕು ಅಂದ್ರು, ಅದಕ್ಕೆ ಬಂದೆ. ಏನ್ ಓದಿದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ? ನಾನು 2nd PUC ಓದಿದ್ದೀನಿ. ಅಲ್ಲಿ ಟೊಯೋಟಾ ಸಪ್ಲೈ ಕಂಪ್ನಿಯಲ್ಲಿ ಸಪ್ಲೈಯರ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ಅದು? ಹ್ಮ್, ಚೆನ್ನಾಗಿತ್ತು. ಆದ್ರೆ ಕೆಲಸ ಅಷ್ಟೇ ಇತ್ತು, 8 ಅವರ್ ಕೆಲಸ ಮಾಡಿ ಆರಾಮಾಗಿರ್ಬೋದಿತ್ತು ಅಷ್ಟೇ, ಬಿಟ್ರೆ ನೆಮ್ಮದಿ ಅಂತ ಇಲ್ಲ. ಇತ್ತು ಇಲ್ಲಂಗಲ್ಲ, ಆರಾಮಾಗಿ ಒಂದ್ 10 ನಿಮಿಷ ಬಿಟ್ಟು ಮಾಡಿದ್ರು ಹೇಳೋರಿಲ್ಲ, ಆರಾಮಾಗಿ ಮಾಡ್ಬೋದು. ಅಲ್ಲ ಹಂಗಲ್ಲ, 10 ನಿಮಿಷಕ್ಕೂ ಒಂದ್ ಸೆಕೆಂಡ್ಗೂ ಟೈಮಿಂಗ್ಸ್ ಇರುತ್ತೆ ಅಲ್ಲಿ ಬೆಂಗಳೂರು ಕಡೆ. ಬಂದಿದ್ ಚಲೋ ಆಯ್ತಾ? ಚಲೋ ಆಯ್ತು, ಬಂದಿದ್ ಚಲೋ ಆಯ್ತು. ಮತ್ತೆ ಹೊಳಿ ಹೋಗಲ್ಲ? ಮತ್ತೆ ಹೋಗೋದಿಲ್ಲ ಸರ್, ಇಲ್ಲೇ ಊರಲ್ಲೇ ಕೃಷಿ ಮಾಡ್ಕೊಂಡು ಆರಾಮ. ಯಾಕ ತೀರ್ಮಾನ ಬಂತು ಕೃಷಿಯನ್ನ ಇಲ್ಲೇ ನಾವು ಮಾಡಬಹುದು, ಆ ಧೈರ್ಯ ಹೆಂಗ್ ಬಂತು? ಕೃಷಿ ಅಂದ್ರೆ ನಮ್ಮ ತಂದೆಯವರಿಂದ ಇಲ್ಲಿ ಕೃಷಿನೇ ಮಾಡ್ಕೊ ಬಂದಿದ್ದು. ಹಂಗಾಗಿ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ 8 ವರ್ಷ ಆಗಿರೋನು ಒಬ್ಬನೇ ಮಗ ನಾನು, ಅದಕ್ಕೆ ಇಲ್ಲೇ ಆರಾಮಾಗಿ ಕೃಷಿ ಮಾಡ್ಕೊಂಡಿರೋಣ ಅಂತ. ನೀವು ಅಲ್ಲಿ ಹೋಗಿ ದುಡಿಯಕತ್ತಾಗ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಯ್ತಾ? ಹ್ಮ್, ಸ್ವಲ್ಪ ಸುಧಾರಣೆ ಆಯ್ತು. ಅವಾಗ ಮನೆಯಲ್ಲಿ ಒಂದು ಸ್ವಲ್ಪ ಇನ್ಕಮ್ ಎಲ್ಲ ಇದು ಸ್ಟಾರ್ಟ್ ಆಗೋಣಿತ್ತು. ಅವಾಗ ಫಸ್ಟಿಗೆ ನಮ್ದು ಏನು ಇಲ್ಲ ಆಗಿತ್ತು, ನೀರು ಗೀರು ಏನು ಇಲ್ಲ ಆಗಿತ್ತು. ಆಮೇಲೆ ಹಂಗೆ ಬೋರು ಗೀರು ಅಂತ ಸ್ಟಾರ್ಟ್ ಆಗಿ ನೀರು ಅಡಿಕೆ ಗಿಡ ಎಲ್ಲ ಬೆಳೆದು ಒಂದು ಸ್ವಲ್ಪ ಲೆವೆಲಿಗೆ ಬಂದ್ಮೇಲೆ ನಾನು ಈ ಕಡೆ ಬಂದೆ ಸಾಕು. ಹಾಗಾಗಿ ದುಡಿದಿದ್ದಕ್ಕೂ ಸಾರ್ಥಕ ಆಯ್ತು. ದುಡಿದಿದ್ದಕ್ಕೆ ಸಾರ್ಥಕ ಆಗಿದೆ. ಈಗ ಅದನ್ನು ಮುಂದುವರಿಸ್ಬೇಕಲ್ಲ, ಮತ್ತೆ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ವಿಚಾರಗಳು, ಬೇರೆಯವ್ರ ತೋಟ ಹೆಂಗ್ ಹೆಂಗ್ ಮಾಡ್ತಾ ಇದಾರೆ, ಎಂತೆಂತ ಗಿಡ ಹಾಕ್ಬೇಕು, ಹೆಂಗ್ ಮಾರಬೇಕು, ಇವೆಲ್ಲನೂ ಕೂಡ ತಿಳ್ಕೊಳ್ಳೋದು. ಹೌದು, ಎಲ್ಲ ತಿಳ್ಕೊಬೇಕು. ಇದೇ ಇಲ್ಲೇ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಕೇಳಿ ನೋಡಿ ಮಾಡಿ ತಿಳ್ಕೊಳ್ಳೋದು. ಮಾರಾಟ ಹೆಂಗ್ ಮಾಡೋದು ಅವನ್ನೆಲ್ಲ? ಇದು ನಾನು ಮರ್ನಗಿರಿ ಹೋಗಿ ಅಲ್ಲಿ ಕೊಟ್ಬಿಡ್ತೀನಿ ಸಂತೆಗೆ, ನಾನು ಇವು ಬೆಳೆದಿದ್ದಲ್ಲ. ಮತ್ತೆ ಈ ಅಡಿಕೆ ಗಿಡದ್ದೆಲ್ಲ ಅದು ನಮ್ಮ ತಂದೆಯವರು ಯಾವತ್ತ ಹೋಗಿ ಯಲಾಪುರ್ ಮಾರ್ತಾರೆ, ಅವ್ರು ಹೋಗಿ ಕೊಟ್ಟು ಬಂದ್ಬಿಡ್ತಾರೆ ಅಡಿಕೆದೆಲ್ಲ ಅವ್ರದ್ದು. ಈ ಸೈಡ್ ನಾ ಏನು ಇದು ಮಾಡ್ತೀನಿ ಅದು ಮಾತ್ರ ನಾನು ಮಾಡ್ಕೋಗ್ತೇನೆ. ಹೀಗೆ ಈ ರೀತಿ ಬೇರೆಯವ್ರಿಗೆ ಹೋಗಿ ಕೊಡೋದು, ಅವ್ರು ಮಾರ್ಕೊಳ್ಳೋದು, ಅದು ಸರಿನೋ ಅಥವಾ ನಾವೇ ಅಲ್ಲಿ ನಿಂತು ಮಾರಾಟ ಮಾಡೋದು? ನಾವೇ ಅಲ್ಲಿ ನಿಂತು ಮಾರಿದ್ರೆ ಇನ್ನೂ ಸ್ವಲ್ಪ ಲಾಭ ಇದೆ. ಆದರೆ ನಮಗಲ್ಲಿ ನಿಲ್ಲೋ ಟೈಮಲ್ಲಿ ಒಂದು 100 ರೂಪಾಯಿ ಕಡಿಮೆ ಅವ್ರು ಕೊಟ್ಟು ಬಂದ್ಬಿಟ್ಟು ನಮ್ಮ ಮನೆ ಮತ್ತೆ ಇಲ್ಲಿ ಕೆಲಸ ಮಾಡ್ಬೋದು ಅಂತ ಅಷ್ಟೇ. ಅಲ್ಲೇ ಕೂತು ಮಾರಿದ್ರೆ ವ್ಯಾಪಾರ ಒಳ್ಳೆ ಬೆಸ್ಟ್, ಲಾಭ ಎಲ್ಲ ನಮಗೆ ಜಾಸ್ತಿ ಸಿಗುತ್ತೆ. ಅವ್ರಿಗೆ ಕೊಟ್ರೆ ಅವ್ರು ಅದರಲ್ಲೇ ಮತ್ತೆ ಅರ್ಧವ್ರು ಲಾಭ ಇಟ್ಕೊಂಡ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ಈಗ 500 ರೂಪಾಯಿಗೆ ನಾವು ಕೊಟ್ಟು ಬಂದ್ವಿ, ನಾವು ಅಲ್ಲೇ ಕುಂತು ಮಾರಿದ್ರೆ 1,000 ರೂಪಾಯಿ ಸಿಗ್ತಿತ್ತು. ಈ ಜ್ಞಾನ ಇದೆಯಲ್ಲ, ಇದು ಬರ್ಬೇಕು ನಮಗೆ. ಜ್ಞಾನ ಬರ್ಬೇಕು, ಆದ್ರೆ ನಮ್ಗೆ ಅಲ್ಲೇ ಕೂತ್ಕೊಂಡಿದ್ರೆ ಆ ಕೆಲಸ ಮತ್ತೆ ಇಲ್ಲಿ ಕೆಲಸ ಆಗೋದಿಲ್ಲ, ಈ ಕಡೆ ಕೆಲಸ ತಪ್ಪೋಗುತ್ತೆ. ಅದಕ್ಕೆ ಮತ್ತೆ ಈ ಕಡೆ ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು ನಮಗೆ. ದಿನನಿತ್ಯ ನೀವೇನು ತೋಟದಾಗ ಹೋಗಿ ಏನು ಮಾಡುವಂಥದ್ದು ಏನಿರಲ್ಲ, ಹೌದಲ್ಲ? ನೀರು ಬಿಡಬೇಕು ಅಂತೇಳಂದ್ರೆ ಒಂದು ಬಟನ್ ಹಾಕಿದ್ರೆ ಈ ನೀರಾವರಿ ಬರುತ್ತೆ. ಮತ್ತೆ ಕೊಯ್ಲು ಗೀಲು ಎಲ್ಲನೂ ಮಾಡ್ಕೊತಾ ಇರ್ತೀರಿ, ಒಂದು ತಾಸು ಕೊಯ್ಲು ಮಾಡ್ಕೊಂಡು. 2 ಹಸು ಸಾಕಿದ್ದೀನಿ, ಹಸು ದಿನ ಹುಲ್ಲು ಕೊಯ್ಬೇಕಾಗುತ್ತೆ, ಹಾಲು ತೆಗಿಬೇಕು, ಡೈರಿಗೆ ಹಾಕ್ಬೇಕು, ಅವೆಲ್ಲ ಕೆಲಸ ಇರುತ್ತೆ. ಮನೆಯಲ್ಲಿ ನಿಮಗೆ ಸಹಕಾರ ಸಹಾಯ ಮಾಡೋ ಎಲ್ಲ ಮಾಡ್ತಾರೆ, ತಂದೆ ಮಾಡ್ತಾರೆ. ಅದಕ್ಕೆ ನೀವೇ ಬೇಕಂತ ಏನ್ರಿ ಇರುತ್ತಾ, ಅದ್ ಮೇವು ಕೊಯ್ಯೋದು, ಅದಕ್ಕೆ ಹಾಕೋದು? ಇಲ್ಲ ಅಂದ್ರೆ ದನ ಜಾಸ್ತಿ ಇರತ್ತಲ್ವ, ಜಾಸ್ತಿ ಹುಲ್ಲು ಬೇಕಾಗತ್ತೆ ಅಂದ್ರೆ ಅವರು ಬೇಕಾಗತ್ತೆ, ಸಹಾಯಕ್ಕೆ ನಾನು ಬೇಕಾಗುತ್ತೆ. ಎಲ್ಲೋ ಒಬ್ರು ಬಿಟ್ಟು ಹೋಗಕ್ಕೆ ಆಗುದಿಲ್ಲ, ಜಾಸ್ತಿ ಕೆಲಸ ಮಾಡ್ತಾ ಇರ್ಬೇಕಾಗುತ್ತೆ.